ಬಗೆ ಬಗೆ ಹೂಗಳ ಸರಿಮತರಿಂದ ಜೇನಾಗುವುದು ಸಂಚಯದಿಂದ ಬಗೆ ಬಗೆ ಹೂಗಳ ಸರಿಮತರಿಂದ ಜೇನಾಗುವುದು ಸಂಚಯದಿಂದ ವಿಧ ವಿಧ ಜನಗಳ ಕತ್ತದ ನಿಧಿಯು ವಿಧ ವಿಧ ಜನಗಳ ಕತ್ತದ ನಿಧಿಯು ಹನಿ ಹನಿ ಸೇರಿ ಬಾಳಿಗೆ ಸುಡೆಯು ನಂಬಿಕೆ ಸ್ನೇಹ ಕಾಣಿಕೆ ಪ್ರೇಮ ನಂಬಿಕೆ ಸ್ನೇಹ ಕಾಣಿಕೆ ಪ್ರೇಮ ವಿಶ್ವಾಸವೇ ನಮ್ಮ ಬಲ ವಿಶ್ವಾಸವೇ ನಮ್ಮ ಬಲ ಸುಜಲ ಸುಜಲ ಸುಜಲ ಕರೆದಿದೆ ಜೀವ ಜಲ ಕರೆದಿದೆ ಜೀವ ಜಲ ಕಣ್ಣಿನ ಕನಸು ಮಣ್ಣಿನ ಮನಸ್ಸು ಕಣ್ಣಿನ ಕನಸು ಮಣ್ಣಿನ ಮನಸ್ಸು ತುಂಬಿದೆ ಜೀವ ಜಲ ತುಂಬಿದೆ ಜೀವ ಜಲ ಸುಜಲ ಸುಜಲ ಸುಜಲ ಕರೆದಿದೆ ಜೀವ ಜಲ ಕರೆದಿದೆ ಜೀವ ಜಲ ಪರಿಸರ ಗೀತೆಯನ್ನು ಕೇಳಿದರೆ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸರ್ವಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ವಿಶ್ವಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶದ ಬಗ್ಗೆ ಮಮತೆಯಿಂದ ಮಿಡಿದ ಸಾಲುಗಳಿವು. Thank you.